Every day, all of you should have a time for this. ಈಗಾಗಲೇ ಎಷ್ಟು ಟೆಕ್ಸ್ಟ್ ಆಗೋಗ್ಯಾವೆ, ಎಷ್ಟು ಸ್ತೋತ್ರಗಳಾಗೋಗ್ಯಾವೆ, ಎಷ್ಟು ಮಂತ್ರಗಳಾಗೋಗ್ಯಾವೆ, ಇವುಗಳನ್ನ ರೂಢಿಸ್ಕೊಳ್ಳಿಕ್ಕೆ ಒಂದು ಸಪ್ರೇಟ್ ಟೈಮ್ ಫಿಕ್ಸ್ ಮಾಡಿಕೊಂಡು ಒಬ್ಬೊಬ್ರು ಯಾರಿಗೆ ಸರಿಯಾಗಿ ಬರ್ತದೆ ಅವರಿಗೆ, ಯಾರಿಗೆ ಬರೋದಿಲ್ಲ ಅವ್ರ ಜೊತೆಗೆ ಇನ್ನೊಬ್ಬರು ಇಟ್ಟುಕೊಂಡು, ಯಾವುದೋ ಗಿಡದ ಕೆಳಗೋ ಅದು ಯಾವುದೋ ನೆರಳೋಗೋ ಯಾವುದು ಹೋರಾಂಡದೋಗೋ ಯಾವುದು ದೇವಸ್ಥಾನದ ಭಾಗದಲ್ಲೋ ಕೂತ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಇಟ್ ಈಸ್ ಕಾಲ್ ಯುವರ್ ಗುಡ್. ಇದನ್ನು ನನಗೇನು ನೀವು ಸಹಾಯ ಮಾಡಿದಂಗೆ ಆಗೋದಿಲ್ಲ. ನಿಮ್ಮ ಭವಿಷ್ಯಕ್ಕೆ ನೀವೇ ಒಂದು ಒಳ್ಳೆ ರೂಪವನ್ನು ಕೊಟ್ಟು ಆಗ್ತದೆ. ಬಹಳ ಅವಶ್ಯಕತೆ ಇದೆ. ಈ 3 ಇಯರ್ಸ್ ಸ್ಟಡಿಂಗ್ ಇಯರ್, 3 ಇಯರ್ಸ್ಗೋ 4 ಇಯರ್ಸ್ಗೋ ನಮ್ಗೆ ಗೊತ್ತಿಲ್ಲ. ಅದು ಅಧ್ಯಯನ ಮಾಡಿದ್ಮೇಲೆ ಅದು ಫಲ ಸಿಗಬೇಕಲ್ಲ ನಿಮಗೆ. ನೀವು 3 ವರ್ಷದ ವೇಸ್ಟ್ ಮಾಡಿ ಬಂದಿಲ್ಲ ಸಮಯವನ್ನು. ಹೇಳಿಕೊಟ್ಟು ಶ್ಲೋಕಗಳನ್ನು ಅಲ್ಲಿಗೆ ಬರೋಂಗಿಲ್ಲ ಅಂತಂದ್ರೆ ಮತ್ತೆ ಈಗೇನು ಉಪಯೋಗ? ನೀವು ಬಂದಿದ್ದಾಗ ನೀವು ಅಲ್ಲಿ ಬರ್ಬೇಕಲ್ಲ. ಅಟ್ಲೀಸ್ಟ್ ನೀನು ಹೊರಗೆ ಹೋದ್ಮೇಲೆ ಇಷ್ಟರೇ ಏನೇನು ಕಲ್ತೀರಿ ನೋಡಿ, ಇಷ್ಟೆಲ್ಲ ಕಲ್ತಿದೆ ಅಂತ ಹೇಳಿದ್ರೆ ಅಂದರು ತೋರಿಸಿ ಬಂತು. ಮಾತಾಡಿದ್ರೆ ಅಂದರು ತೋರಿಸ್ತಾರೆ, ಮಾತಾಡ್ತೀರ ಏನು ಮಾತಾಡಿಲ್ಲ, ಎಲ್ಲರೂ ಮಾತಾಡ್ತೀರ, ಏನು ತೊಂದರೆ ಇಲ್ಲ. ಓಕೆ, ಇರುವುದು ಒಂದೇ ತತ್ವ. ಹೇಗೆ ಇರುವುದು ಒಂದೇ ನೀರಾಗಿದ್ದರೂ ಅನೇಕ ಮಿಶ್ರಣದಿಂದಾಗಿ ಹಲವಾರು ನಾಮಗಳನ್ನು ಆ ನೀರು ತಗೋದು. ಅದು ಮಜ್ಜಿಗೆಯನ್ನು ಸೇರಿಸಿದಾಗ ಮಜ್ಜಿಗೆ ನೀರಾಗ್ಬೋದು, ಹಾಲನ್ನು ಸೇರಿಸಿದಾಗ ಹಾಲು ನೀರಾಗ್ಬೋದು, ನಿಂಬೆ ಹಣ್ಣು ಸೇರಿಸಿದಾಗ ನಿಂಬೆ ಹಣ್ಣು ನೀರಾಗ್ಬೋದು. ಇದು ಏನೇನು ನಾವು ಸೇರಿಸಿ ನಾವು ನೋಡ್ತೀವಿ ಅವುಗಳಿಗೆ ಉಪಾಧಿ ಅಂತ ಕರೆಯೋ. ನಾನಾ ಉಪಾಧಿಗಳಿಂದ ಸಹಿತವಾಗಿ ಹೇಗೆ ನೀರು ನಾನಾ ನಾಮಗಳನ್ನು ಅದು ಪಡ್ಕೊಳ್ತದೆ, ಸೇಮ್ ವೇ ಇರುವುದೊಂದೇ ಚೈತನ್ಯವು ಅವರವರ ಹುಟ್ಟಿನಿಂದಾಗಿಯೋ ಅವರವರ ಜನ್ಮದಿಂದಾಗಿಯೋ ಅವರವರ ಬಣ್ಣದಿಂದಾಗಿಯೋ ಅವರವರ ಜಾತಿಗಳಿಂದಾಗಿಯೋ ಅದು ಹೆಸರಿಸಲ್ಪಡ್ತದೆ. ಯಾವುಗಳಿಂದ ಹೆಸರಿಸಲ್ಪಡ್ತದೋ ಅವುಗಳನ್ನು ಉಪಾಧಿ ಅಂತ ಕರೆದಿದ್ದಾರೆ. ನಾವು ಯಾವ ಆತ್ಮನ ವಿಚಾರವಾಗಿ ಹಲವಾರು ಭೇದಗಳನ್ನು ಗುರುತಿಸ್ತಾ ಇದ್ದೀವಿ, ಅವು ಆತ್ಮನಲ್ಲಿಯ ಭೇದ ಅಲ್ಲ. ಅವು ಯಾವ ಭೇದಗಳು? ಉಪಾಧಿಗಳಲ್ಲಿಯ ಭೇದವಾಗಿ ಒಂದು ಉಪಾಧಿ ಮೇಕ್ಸ್ ಎ ಡಿಫರೆನ್ಸ್. ದಿ ಡಿಫರೆನ್ಸ್ ಇಸ್ ನಾಟ್ ದೇರ್ ಇನ್ ಆತ್ಮ. ಆತ್ಮ ಪ್ರೂವ್ ಟು ಬಿ ಆಲ್ವೇಸ್ ಪ್ಯೂರ್. ಆತ್ಮನೇ ಆರೋಪಿತ. ಅನ್ಯ ಉಪಾಧಿಗಳೆಲ್ಲವೂ ಅವು ಆರೋಪಿತವಾಗಿವೆ. ಯಾರ ಮೇಲೆ? ಆತ್ಮನಲ್ಲಿ ಆರೋಪಿತವಾಗಿವೆ. ಹಾಗಪ್ಪ, ನೀರಿನಲ್ಲಿ ಅನೇಕಾನೇಕ ಉಪಾಧಿಗಳು ಆರೋಪಿತವಾದಾಗ ನೀರಿನ ಹೆಸರು ವ್ಯವಹಾರಕ್ಕೆ ಹೇಗೆ ಬದಲಾಗ್ತಾ ಹೋಗಿದೆಯೋ ಹಾಗೆ ಆತ್ಮನಲ್ಲಿ ಬೇರೆ ಬೇರೆ ಉಪಾಧಿಗಳು ಆರೋಪಿತವಾದಾಗ ಆತ್ಮನು ವ್ಯವಹಾರದಲ್ಲಿ ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿಯಲ್ಲಿ ಸಂಬೋಧಿಸಲ್ಪಡುತ್ತಾನೆ. ಹೆಂಗ್ ಸ್ವಂತ ಕರಿತೀವಿ? ಕಣ್ಣು ಸ್ವಂತ ಕರಿತೀವಿ, ಬಡವಾಂತ ಕರಿತೀವಿ, ದರಿದ್ರ ಅಂತ ಕರಿತೀವಿ, ಶ್ರೀಮಂತ ಅಂತ ಕರಿತೀವಿ, ವಿದ್ಯಾವಂತ ಅಂತ ಕರಿತೀವಿ, ಮೂರ್ಖ ಅಂತ ಕರಿತೀವಿ. ಇವೆಲ್ಲವೂ ಆರೋಪಿತ, ಸೂಪರ್ ಇಂಪೋಸಿಷನ್, ಎಲ್ಲ ಇಂಪೋಸ್ಟರ್ಸ್. ದೇ ಹಾವ್ ನೋ ಒರಿಜಿನಾಲಿಟಿ, ದೇ ಕ್ಯಾರಿ ನೋ ರಿಯಾಲಿಟಿ. ಇನ್ ಫ್ಯಾಕ್ಟ್ ಟು ದಿ ಎಕ್ಸ್ಟೆಂಟ್ ದೇ ಹಾವ್ ನೋ ಎಕ್ಸಿಸ್ಟೆನ್ಸ್ ಅಟ್ ಆಲ್. ಹೇಗೆ ನಾವು ತೆರೆ ಅಂತ ಕರೆದಾಗ ತೆರೆ ಅನ್ನೋದಕ್ಕೆ ಸ್ವತಂತ್ರವಾದ ಯಾವ ಅಸ್ತಿತ್ವವೂ ಇಲ್ಲವೋ, ಅಲೆ ಅಂತ ಕರೆದಾಗ ಅಲೆಗೆ ಯಾವುದು ಸ್ವತಂತ್ರವಾದ ಅಸ್ತಿತ್ವ ಇಲ್ಲ, ಸ್ವತಂತ್ರವಾದ ಅಸ್ತಿತ್ವ ಅಂದ್ರೆ ಏನು? ಮೊದಲ ದಟ್ ಆಲ್ಸೋ ಯು ಶುಡ್ ನೋ, ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ಸ್ವತಂತ್ರವಾದ ಅಸ್ತಿತ್ವ. ಈ ಟೇಬಲ್ಗೆ ಸ್ವತಂತ್ರವಾದ ಅಸ್ತಿತ್ವ ಇದೆ, ಈ ವೇದಿಕೆಗೆ ಸ್ವತಂತ್ರವಾದ ಅಸ್ತಿತ್ವ ಇದೆ, ಈ ಮೊಬೈಲ್ಗೆ ಸ್ವತಂತ್ರವಾದ ಅಸ್ತಿತ್ವ ಇದೆ, ಹೂವಿಗೆ ಸ್ವತಂತ್ರವಾದ ಅಸ್ತಿತ್ವ ಇದೆ. ರಿಲೇಟಿವ್ಲಿ ನಾವು ಮಾತಾಡಿದ್ದಾದ್ರೆ ಹೀಗೆ ಮಾತಾಡ್ಬೋದಲ್ವಾ? ಹಾ, ಈಗ ಬನ್ನಿ ನೋಡೋಣಂತೆ. ಅಲೆಗೆ ಸ್ವತಂತ್ರವಾದ ಅಸ್ತಿತ್ವ ಇದೆಯಾ? ಅಲ್ಲಿ ಇದ್ದಿದ್ದೆಲ್ಲ ಏನು? ಮತ್ತೆ ಅಲೆ ಎಲ್ಲಿದೆ? ಆರೋಪಿತ. ದಿ ವೇವ್ ಇಸ್ ಓನ್ಲಿ ಇಂಪೋಸ್ಟರ್. ಇಟ್ ಹಸ್ ಬೀನ್ ಇಂಪೋಸ್ಟ್. ಅಲ್ಲಿಲ್ಲೇ ಇಲ್ಲ. ಹಿಂಗಿದ್ರು ನಿಮ್ಗೆ ಕೈ ಸಿಗೋದಿಲ್ಲ, ಹಿಂಗಿದ್ರು ಕೈ ಸಿಗೋದಿಲ್ಲ, ಎರಡೂ ಕೈ ಹಿಡಿದ್ರು ನಿಮ್ಗೆ ಕೈಗಂತ ಸಿಗೋದಿಲ್ಲ. ಆದ್ರೂ ಚೆನ್ನೈ ಮುಳುಗಿಸ್ಬಿಡ್ತದೆ, ಪೂರ ಚೆನ್ನೈ ಮುಳುಗೋದು. ಹೌದು, ನೀವೇಂದ್ರೆ ಇಂಪೋಸ್ಟರ್. ಈಗ ಅಂತೇನೆ, ಅಲೆ ಆರೋಪಿತ. ನಾ ನೀರಿಲ್ಲ ಅಂತ ಹೇಳೇ ಇಲ್ಲ ನನಗೆ. ವಿಚಾರ ಮಾಡಿ, ಅಲೆಯಲ್ಲಿ ಚೆನ್ನೈ ಮುಳುಗಿದೆಯೋ, ನೀರಲ್ಲಿ ಚೆನ್ನೈ ಮುಳುಗಿದೆಯೋ? ಈಗ ಹೇಳ್ತೇನೆ, ಅಲೆ ಅನ್ನೋದಿಲ್ಲೇ ಇಲ್ಲ. ಇವೆಲ್ಲವೂ ಆರೋಪಿತ. ನಾನು ರೋಗಿ ಆರೋಪಿತ, ನಾನು ದುಃಖಿ ಆರೋಪಿತ, ನಾನು ಪಾಪಿ ಮಹಾರೋಪಿತ. ಪಾಪಿ ಆರೋಪಿತ. ನನಗೆ ಜನ್ಮ ಇದೆ, ಇನ್ನೊಂದು ಆರೋಪ. ನಾನು ಸಾಯ್ತೀನಿ, ಮತ್ತೊಂದು ಆರೋಪ. ಈ ಆರೋಪದಿಂದಾಗಿ ಆತ್ಮನಿಗೆ ಅನೇಕಾನೇಕ ಹೆಸರುಗಳು ಭೇದಗಳು ಪ್ರಾಪ್ತವಾಗಿವೆ ವಿನಃ ವಾಸ್ತವಿಕವಾಗಿ ಆತ್ಮನಲ್ಲಿ ಯಾವ ಭೇದಗಳು ಇಲ್ಲ. ಆ ಆತ್ಮ, ಈ ಆತ್ಮ, 108 ಆತ್ಮ ಇಲ್ಲವೇ ಇಲ್ಲ, ಒಂದೇ ಆತ್ಮ. ಉಪಾದಿವಶವಾಗಿ ಅನೇಕ ಹೆಸರುಗಳು, ಒಂದೇ ನೀರು. ಉಪಾದಿವಶವಾಗಿ ಅದಕ್ಕೆ ಅನೇಕಾನೇಕ ಆ ಜ್ಯೂಸು, ಈ ಜ್ಯೂಸು, ಈ ಡ್ರಿಂಕು, ಆ ಡ್ರಿಂಕು ಅನ್ನೋ ಹೆಸರುಗಳು. ಅದನ್ನ ಇದನ್ನು ಸೇರಿಸಿ ಇನ್ನೊಂದು ಹಾಕ್ಬಿಟ್ಟು ಅದು ಕೋಕೋ ಕೋಲಾ ಆಯಿತು, ಮತ್ತೊಂದು ಹಾಕ್ಬಿಟ್ಟು ಅದು ಫಂಟಾ ಆಯಿತು, ಇನ್ನೊಂದು ಹಾಕ್ಬಿಟ್ಟು ಅದು ಮಾಜಾ ಆಯಿತು. ಈ ಬಗೆಹರಿಯಲಾರದ ಒಂದು ಪ್ರಶ್ನೆ ನನ್ನ ಹತ್ರ ಉಳಿದದ್ದು. ಅದೇನು ಅಂದ್ರೆ, ಮ್ಯಾಂಗೋ ಅಂತ ಒಂದು ಬರ್ತದೆ, ಮ್ಯಾಂಗೋ ಜ್ಯೂಸ್ ಅಂತ ಒಂದು ಬರ್ತದ, ಮಾಜಾ. ಮಾಜಾದೊಳಗೆ ಮ್ಯಾಂಗೋ ಆರೆಂಜ್ ಬೇರೆ ಮತ್ತೆ ಇಲ್ಲ. ಹಾ, ಈ ಮಾಜಾದೊಳಗೆ ಮ್ಯಾಂಗೋ ಬರ್ತದೆ, ಅವರು ಆಡಿನೊಳಗೆ ಆ ಮಾವಿನ ಹಣ್ಣನ್ನು ಹಿಂಗೆ ಹಿಂದೆ ತೋರಿಸ್ತಾರೆ. ಅದು ನಮಗೆ ಗೊತ್ತಾಗ್ತದೆ, ಹಿಂಡೇ ಮಾಡಿದ್ದಲ್ಲ ಇದು ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಹಿಂದೆ ಮಾಡಿದ ಸ್ವಲ್ಪ ಪಲ್ಪ್ ಇತ್ತು, ಇಲ್ಲಿ ಯಾವ್ದ್ರಲ್ಲೂ ನೀವು ಪಲ್ಪ್ ಕಾಣೋದಿಲ್ಲ. ಹಂಗಾಗಿ ಏನದು ಅಂತ ಕೇಳಿದ್ರೆ, ಅದು ಎಸೆನ್ಸು ಅಂತ ಹೇಳ್ತಾರೆ, ಮ್ಯಾಂಗೋ ಎಸೆನ್ಸ್ ಅಂತ. ಈ ಮ್ಯಾಂಗೋ ಎಸೆನ್ಸ್ ಅನ್ನುವಂಥದ್ದು ಸೀಸನ್ದೊಳಗೆ ಎಷ್ಟು ತಾನೇ ತೆಗಲಿಕ್ಕೆ ಸಾಧ್ಯ? ಸಾರಿ, ನೀವು ಎಷ್ಟೇ ಮ್ಯಾಂಗೋ ನೀವು ಬೆಳೀರಿ, ಎಷ್ಟು ಪ್ರೊಡಕ್ಷನ್ ಹೊರಗೆ ಹೋಗ್ತದೆ ಮಾಜಾ, ಅಷ್ಟು ನಿಮಗೆ ಡೈರೆಕ್ಟ್ಲಿ ಮ್ಯಾಂಗೋದಿಂದ ನಿಮಗೆ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ನೆಕ್ಸ್ಟ್ ಏನ್ ಇರ್ಬೋದು ಪರಿಹಾರ ಅಂದ್ರೆ, ಒಂದೇ ಒಂದು ಪರಿಹಾರ, ಕೆಮಿಕಲೈಸ್ಡ್ ಎಸೆನ್ಸ್. ಅವ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಇದು ಆಗ್ತದೆ ಏನಂತ ಪ್ರಯೋಗ ಮಾಡಿ ಸಿದ್ಧ ಮಾಡಿರ್ತಾರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ. ಅದು ನಮ್ಮ ನಿಮ್ಮ ಬುದ್ಧಿಗೆ ನಿಲ್ಕೋದಿಲ್ಲ. ಏನ ಬಯೋಟೆಕ್ ಮಾಡಿದವರಿಗೆ ನಿಲ್ಕೋದಷ್ಟೇ. ಅವರು ಅದನ್ನ ಆ ಎಸೆನ್ಸ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ತಯಾರು ಮಾಡ್ತಾರೆ. ಮತ್ತೆ ಮುಂದಿನ ಪ್ರಶ್ನೆ ಬರ್ತದೆ, ಅಡ್ಡ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಎಸೆನ್ಸ್ ಅನ್ನು ತಯಾರು ಮಾಡಬೇಕಾದ್ರೆ ಅದಕ್ಕೂ ಒರಿಜಿನಲ್ ಮ್ಯಾಂಗೋ ಬೇಕೇ ಬೇಕು ತಾನೇ, ಸಮ್ ಎಕ್ಸ್ಟೆಂಟ್ ಬೇಕು ಅಂತಾರೆ. ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಎಲ್ಲ ಕೆಮಿಕಲ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಕುರಿಯೋ ಮ್ಯಾಂಗೋ ಏನಿದೆ? ಕೆಮಿಕಲ್ ಮ್ಯಾಂಗೋ, ನಾಟ್ ಒರಿಜಿನಲ್ ಮ್ಯಾಂಗೋ. ಕುಡಿಬಾರ್ದು ಎಲ್ಲ ಒಂದು ರೀತಿಯಲ್ಲಿ ಅದು ಗಡಬಡ ಕರೆಯಗ, ಮಧ್ಯಪ್ರದೇಶ ಉಲ್ಟಾ ಪುಲ್ಟಾ ಆ ಜಾಯಿಗ. ಅದಕ್ಕೆಲ್ಲ ಮಧ್ಯಪ್ರದೇಶ ಹಿಂದೆ ಮುಂದೆ ಮಾಡೋದಕ್ಕಿಂತ ಉತ್ತರ ಪ್ರದೇಶ ಕರೆ ಆಗಿಟ್ಕೊಂಡು, ಇದು ಉತ್ತರ ಪ್ರದೇಶ ಇದು ಮಧ್ಯಪ್ರದೇಶ ಗೊತ್ತಾಯ್ತಲ್ಲ. ನಾವು ಏನಿದ್ದೇವೆ ಅಂತಂದ್ರೆ ಎಲ್ಲ ಆಕರ್ಷಣೆ ಒಳಗಾಗಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ವಿ. ಒರಿಜಿನಾಲಿಟಿ ಬೆಸ್ಟ್ ಅಂತಂದ್ರೆ ನಿಂಬೆ ಹಣ್ಣು, ಸಕ್ಕರೆ, ಸ್ವಲ್ಪ ಉಪ್ಪು, ನೀರು ಅಷ್ಟು. ದಿನಕ್ಕೆ 2 ಹೊತ್ತು ಬೆಳಿಗ್ಗೆ ನಿಂಬೆ ಹಣ್ಣು, ಬೆಳಿಗ್ಗೆ ನಿಂಬೆ ಹಣ್ಣಿನ ಜೇನು ತುಪ್ಪ ಸಹಿತ ಹತ್ತು. ಎಲ್ಲ ಆರೋಗ್ಯ ಪರ್ಫೆಕ್ಟ್ ಆಗಿದೆ. 30 ದಿವಸ ಒಂದೇ ಕಡೆ ಸಿಗೋದು ನನಗೆ, ಬೇರೆ ಎಲ್ಲಿ ಕೊಡಲ್ಲ. ನನಗೆ ಬೆಂಗಳೂರು ಕ್ಲಾಸ್ನವ್ರು ಕೊಡ್ತಾರೆ, ಬೆಳಿಗ್ಗೆ ಒಂದು ಲೋಟ ಫುಲ್ ಕೊಡ್ತಾರೆ. ಉಪನ್ಯಾಸ ಶುರುವಾಗ ಮುಂಚಿತವಾಗಿ ನಾಲ್ಕೋ ಕೂತು ಅಂದ ತಕ್ಷಣ ಒಂದು ಲೋಟ ಬೆಚ್ಚ ನೀರಲ್ಲಿ ಜೇನುತುಪ್ಪ, ನಿಂಬೆ ಹಾಕಿ ಕೊಟ್ಟು ಅಷ್ಟು ಬಂದ ನಾನು ಲೆಕ್ಚರ್ಗೆ ಹೋಗೋದು. ದ್ಯಾಟ್ ಕೀಪ್ ಮೀ 1 ಮಂತ್. ನಿಶಾನ ತಗೊಂಡ್ರೆ ಎಷ್ಟು ಆರೋಗ್ಯವಾಗಿರ್ತದೆ. ಕೊಡುದಿಲ್ಲ ಯಾರು, ಯಾವ ಡಯಟ್ ಎಲ್ಲಿಯೂ ಕೂಡ ಹೊಂದಿ ಬರಂಗಿಲ್ಲ. ಅದು ಎಲ್ಲ ಒಂದ್ ಕಡೆ ಪಟಕ್ಕದ ಕಾರಣ ಕೂಡ ಬಿಡ್ತದೆ. ಗಂಜಿ ಅಂದೆ ಒಂದೇ ಕಡೆ ಗಂಜಿ ಸಿಗೋದು ನನಗೆ, ಎಲ್ಲಿ ಗೊತ್ತೇನೆ? ಬೆಂಗಳೂರಿನಲ್ಲಿ ಮಧ್ಯಾಹ್ನ ರಾತ್ರಿ ಗಂಜಿ ಕೊಡ್ತು, ಇನ್ನೇನು ತಗೊಳ್ಳೋದಿಲ್ಲ. ಅದು ಗೊತ್ತದೆ. ಇನ್ನೊಂದೇನು ಕೊಟ್ಟು ಹಿಂಗೆ ಸರಿಸಿ ಬಿಡ್ತಾರ ಗೊತ್ತದೆ. ಇಲ್ಲೆಲ್ಲ ಹಾಗಿಲ್ಲ, ಅವ್ರಿಗೆ ಗೊತ್ತದೆ. ನಾವು ಇಟ್ಟು ತಾಮ ತಿಂತಾರೆ. ಇಲ್ಲ ನಾ ತಪ್ಪು ಹೇಳಿದೆ, ಅದು ಗಂಜಿ ಸಿಗೋದು ನನಗೆ ಮೈಸೂರು. ಹಾ ಕರೆಕ್ಟ್ ಹೌದು ಮೈಸೂರು. ನಿನ್ನಿಂದಾಗೆಲ್ಲ ಆ ತಾಯಿ ಹಣೆಬಾರ್ದ ಅಷ್ಟ ನಿಮ್ಮ ಗಂಜಿ ಒಂದ್ಬಿಟ್ರೆ ಅದು ಹೇಳ್ಬಿಟ್ಟೇನೆ. ಗಂಜಿ ಒಂದ್ಬಿಟ್ಟು ಬೇರೆ ಏನು ಕೊಡ್ಬೇಡ ಅಂತ ಹೇಳ್ಬಿಟ್ಟೇನೆ. ಆಯ್ತು ಗಂಜಿ ಕಳ್ಸ್ಕೊಡ್ತಾರೆ. ಅದ್ರಲ್ಲಿ ಸ್ವಲ್ಪ ಕಪ್ಪರಂತಿ ಬೇರೆ ಕಾಂಬಿನೇಷನ್ ಮಾಡೋ ಪ್ರಯತ್ನ ಮಾಡ್ತಾಳೆ, ಅದ್ರ ಸರಿ ಆಗೋದಿಲ್ಲ. ರತ್ನಮ್ಮ ಏನೇವೆ ಒಂದೊಂದ್ ಕಡೆ ಒಂದ್ ಡಯಟ್ ಅಲ್ಲಿ ಮ್ಯಾಂಗೋ ಮಾತ್ರ ತುಳಿಬೇಕು. ಯಾವ ಡ್ರಿಂಕು ತಗೊಳಕ್ ಹೋಗ್ಬೇಡ. ಇರೋದು ಒಂದೇ ನೀರು, ಸುಮ್ಮನೆ ನೀರು ಕುಡಿರಲ್ಲ. ಏನು ಆ ಒಂದು ಲೋಟದೊಳಗೆ ಈ ಹಿಂಕ ಇವೆಲ್ಲ ಅವಲ್ಲ ನಿಂಬು, ಅವನ್ನ ಒಂದು ಲೋಟದೊಳಗೆ ಹಾಕಿ ಅದು ಹಂಗೆ ಇಟ್ಬಿಡ್ರಿ, ಮರ್ತ್ಬಿಡ್ರಿ. ಮರ್ದಿನ ಬೆಳಿಗ್ಗೆ ಇದು ಕುಡಿಲೇ ಇರಲ್ಲ, ಅದನ್ನು ಕುಡಿಲಿಕ್ಕೆ ಹೋಗ್ರಿ. ಅಲ್ಲಿ ಏನಿರ್ತದೆ? ನೀರು ಪ್ಲಸ್ ನಿಂಬೆ. ಮೊದಲಾಗಿತ್ತಂದ್ರೆ ಅದಕ್ಕೆ ಕ್ಯಾಸ್ ಇರ್ತದ, ಅದಿರ್ತದ, ಏನಿಲ್ಲ, ಸುಮ್ಮನೆ ಗಡ ಗಡ ನೀರು ಕುಡ್ದನ್ ಅಷ್ಟೇ ಅಷ್ಟೇ. ಮೊದಲು ನೀರು ಆಮೇಲೆ ನೀರು, ಹೆಂಗೂ ಅದಿರೋದು ನೀರೇ ನೀರು. ಮೊದಲು ಆತ್ಮ, ಈಗೂ ಆತ್ಮ, ಯಾವಾಗ ಇರೋದು ಆತ್ಮ. ಆ ಆತ್ಮ ಒಂದೇ, ಅದನ್ನು ನನಗೆ ಅಪ್ರಿಷಿಯೇಟ್ ಮಾಡು. ಬಾಕಿದ ಏನೊಂದು ಪ್ರಶ್ನೆ ನೀನು ಬಂದಿದ್ದಾದ್ರೆ ಹೇಳು, ಏನ್ ಬಾಕಿದೆಲ್ಲ? ಅದು ಅದು ಆರೋಪಿತ ಉಪಾಧಿ, ಆರೋಪಿತ ಆತ್ಮನೇ ಆರೋಪಿತ. ತೋಯೇ ರಥವರ್ಣಾದಿ ಬೀಜವತೆಯ ತಥಾ. ಅದು ಉದಾಹರಣೆ ಕೊಟ್ಬಿಟ್ರು ಈ ಪ್ರಕಾರ ಪಂಚೀಕೃತ ಮಹಾಭೂತ. ಈ ಒಂದು ಆತ್ಮ ಏನು ಜೀವಾತ್ಮ ಆರೋಪಿತನಾಗಿದ್ದಾನೋ ಅಂದ್ರೆ ಅನ್ಕೋಬೇಕಿದ್ದು ನಾನು ಈ ಆರೋಪಿತ ಜೀವಾತ್ಮ ಏನು ನಾನಿದ್ದೇನೋ, ಈ ನಾನು 3 ಶರೀರಗಳ ಒಳಗೆ ಅದು ಮುಚ್ಚ ಮುಚ್ಚಿ ಹೋಗಿದೆ. ಮೂರು ಶರೀರಗಳವರು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ನಮಗೆ ಮೂರು ಶರೀರಗಳಿವೆ. ಪಂಚೀಕೃತ ಮಹಾಭೂತ ಸಂಭವಂ ಕರ್ಮ ಸಂಚಿತಂ ಶರೀರಂ ಸುಖ ದುಃಖಾನ ಭೋಗ ಆಯತನ ಮುಚ್ಚತೆ ಅಂತ ಹೇಳ್ತಾರೆ. ಶ್ಲೋಕ ಹೇಳ್ಪಟ್ಟಾಗಿದೆಯಲ್ಲ, ಇಲ್ಲಿ ಸ್ಥೂಲ ಶರೀರದ ಪರಿಚಯವನ್ನು ಇಟ್ಕೊಡ್ತಾರೆ. ಸಪೋಸ್ ಟು ಬಿ ಮೇಡ್ ಅಪ್ ಆಫ್ ಪಂಚಮಹಾಭೂತ ಅದು ಗ್ರೇಟ್ ಎಲಿಮೆಂಟ್ಸ್. ಪಂಚಮಹಾಭೂತ ಏನು ಮಹಾಭೂತಗಳು? ಈಗೇನು ನಮ್ಮ ಅನುಭವಕ್ಕೆ ಬರ್ತಾ ಇವೆ, ಈ ಆಕಾಶ, ಅದಕ್ಕೇನು ಫಾರ್ಮ್ ಇಲ್ಲ, ಅದಕ್ಕೇನು ಬಣ್ಣ ಇಲ್ಲ, ಅದಕ್ಕೇನು ಆಕಾರ ಇಲ್ಲ, ಆದರೂ ಕೂಡ ಇದು ಆಕಾಶ ಅಂತ ವ್ಯವಹಾರದಲ್ಲಿ ತೋರಿಸ್ತೇವೆ. ಇಲ್ಲೋ ಆ ಆಕಾಶ, ಈ ಅನುಭವಕ್ಕೇನು ಮಣ್ಣು, ಭೂಮಿ, ಕಲ್ಲು, ಇದು ಬರ್ತ ನಮಗೆ ಅನುಭವಕ್ಕೆ ಲಭ್ಯ ಇದೆ, ಇದನ್ನು ಭೂಮಿ ಅಂತ ಕರೆಯೋಣ. ಈಗೇನು ಅನುಭವಕ್ಕೆ ಗಾಳಿ ಬರ್ತದೆ, ಇದು ವಾಯು ಅಂತ ಕರೆಯೋಣ. ಈಗೇನು ಅನುಭವಕ್ಕೆ ನಮಗೆ ಅದು ಎಲ್ ಪಿ ಜಿ ಇರ್ಬೋದು, ಅದು ಕೆರೋಸಿನ್ ಇರ್ಬೋದು, ಅದು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಸೌದೆ ಇರ್ಬೋದು, ಏನೇ ಇರ್ಬೋದು, ಬೆಂಕಿ ಅಂತ ಒಂದು ಏನು ನಮ್ಮ ಅನುಭವಕ್ಕೆ ಬರ್ತದೆ, ಅದನ್ನ ಅಗ್ನಿ ಅಂತ ಕರೆಯೋ. ನೀರು ಅನ್ನುವಂಥದ್ದು ಅದು ಬಾವಿ ಇರ್ಬೋದು, ಬೋರ್ವೆಲ್ ಇರ್ಬೋದು, ಸಮುದ್ರ ಇರ್ಬೋದು, ನದಿ ಇರ್ಬೋದು, ಕೆರೆ ಇರ್ಬೋದು, ಹಳ್ಳ ಇರ್ಬೋದು, ತೊರೆ ಇರ್ಬೋದು, ಸಿಂಟೆಕ್ಸ್ ಇರ್ಬೋದು, ಓರೆಟ್ ಇರ್ಬೋದು, ಯಾವುದೇ ಇರ್ಬೋದು, ನೀರು ಅಂತ ಏನು ನಮ್ಮ ಅನುಭವಕ್ಕೆ ಬರ್ತದೆ ಅದನ್ನ ನಾವು ನೀರು ಅಂತ ಕರೆಯೋಣ. ಈಗ ಇವು ಐದು ಪಂಚಮಹಾಭೂತಗಳು, ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ. ಈ ಐದು ಗ್ರೇಟ್ ಎಲಿಮೆಂಟ್ಸ್ ಅಂತ ಏನು ನಮಗೆ ನಾವು ವ್ಯವಹಾರದಲ್ಲಿ ಇಂಗ್ಲಿಷ್ ನಾವು ಕರಿತೀವಿ, ಮಹಾಭೂತಗಳು ಅಂತ ನಾವು ಸಂಸ್ಕೃತದಲ್ಲಿ ಕರಿತೀವಿ, ಕನ್ನಡದಲ್ಲಿ ಕೂಡ ಪಂಚಮಹಾಭೂತಗಳು ಅಂತ ಕರೆಯೋಣಂತೆ. ಈ ಪಂಚಮಹಾಭೂತಗಳು ಇವು ಸ್ಥೂಲ ಪಂಚಮಹಾಭೂತಗಳು. ಈ ಸ್ಥೂಲ ಪಂಚಮಹಾಭೂತಗಳಿಂದ ಈ ಶರೀರ ಆಗಿದೆ. ಮೊದಲನೇ ಶಬ್ದ ಪಂಚೀಕೃತ ಮಹಾಭೂತ ಸಂಭವಂ. ಈ ಮಹಾಭೂತಗಳು ಎಲ್ಲಿ ಎಲ್ಲಿಂದ ಬಂದು ಸ್ವಾಮಿ ಎಂದಾದ್ರು ಒಂದು ಪಂಚೀಕರಣ ಅಂತ ಒಂದು ಲೆಕ್ಕಾಚಾರ ಇದೆ. ಲಿಸನ್ ಟು ದಿಸ್, ಒಂದು ಪಂಚೀಕರಣ ಅಂತ ಒಂದು ಲೆಕ್ಕಾಚಾರ ಇದೆ. ಇದು ಪ್ರಕೃತಿಯಲ್ಲಿ ಕಲ್ಪದ ಪ್ರಾರಂಭದಲ್ಲಿ ಮೊಟ್ಟ ಮೊದಲನೇ ಆಗುವಂತಹ ಪ್ರಕ್ರಿಯೆ ಪಂಚೀಕರಣ. ಅವ್ಯಕ್ತವಾದದ್ದು ವ್ಯಕ್ತವಾಗುವ ಸಂಧಿ ಸಮಯ. ಅನ್ಮ್ಯಾನಿಫೆಸ್ಟೆಡ್ ಇದ್ದದ್ದು ಮ್ಯಾನಿಫೆಸ್ಟ್ ಆಗುವಂತಹ ಮಧ್ಯದ ಸಮಯ, ಅದು ಸಂದಿಗ್ಧ ಸಮಯ, ಸಂಧಿ ಸಮಯ. ಹೇಗೆ ಆಕಾಶ ಎಲ್ಲ ಕ್ಲಿಯರ್ ಇದೆ, 15 ನಿಮಿಷದಲ್ಲಿ ಮಳೆ ಬೀಳಿಸುವ, ಈ 15 ನಿಮಿಷದಲ್ಲಿ ಏನಾಯಿತು? ಅವ್ಯಕ್ತವಾದದ್ದು ವ್ಯಕ್ತವಾಗಿ ಮಳೆ ಬರೆಯುವ ಮಟ್ಟಿಗೆ ಅಲ್ಲಿ ಪ್ರಕ್ರಿಯೆ ಜರುಗಿತು, ಪ್ರಾಸೆಸ್ ಆಯ್ತು. ಅಲ್ಲಿ ಡಿಪ್ರೆಷನ್ ಕ್ರಿಯೇಟ್ ಆಯಿತು, ಯಾವ ಥರ ಏನಾಯಿತು, ಎಲ್ಲಿರೋ ಮೂಡೆಗಳನ್ನು ಸೆಳ್ಕೊಂತು, ಅವು ಎಲ್ಲಿ ಹೊಂಟಿದ್ದು, ಅವು ಈ ಕಡೆ ಹೊಳೆ ಬರಬೇಕಾದ್ರೆ ಹೆಂಗೆ ಬಂದವು, ಅವು ಇಷ್ಟೊಂದು ಜೋರಾಗಿ ಏನೂ ಇರುವುದಿಲ್ಲ, 10 ನಿಮಿಷ ಮುಂಚೆ ಏನೂ ಇರೋದಿಲ್ಲ, ಅಷ್ಟೊಳಗೆ ಮಳೆ ಬರೀಸುವ. ಆ ಮಧ್ಯದಲ್ಲಿ ಹೇಗೆ ಫಾರ್ಮೇಷನ್ ಅನ್ನುವಂಥ ಪ್ರಕ್ರಿಯೆ ಆಗ್ತದೋ ಅದು ಅನ್ಮ್ಯಾನಿಫೆಸ್ಟೆಡ್ ಇದ್ದಿದ್ದು ಮ್ಯಾನಿಫೆಸ್ಟ್ ಆಗುವಂತಹ ಒಂದು ಅಲ್ಲಿ ಪ್ರಕ್ರಿಯೆ ನಡೀತದೋ, ಹಾಗೆ ಇಲ್ಲಿ ಕೂಡ ಅವ್ಯಕ್ತವಾದದ್ದು ವ್ಯಕ್ತವಾಗುವ ಮಧ್ಯಂತರ ಸಮಯದಲ್ಲಿ ಪಂಚೀಕರಣ ಅನ್ನುವಂಥ ಒಂದು ಪ್ರೊಸೆಸ್ ಆಗ್ತದೆ. ಅದನ್ನ ಪಂಚೀಕೃತ ಮಹಾಭೂತ, ಆ ಅದರಿಂದಾಗಿ ನಮಗೇನು ಪ್ರಾಪ್ತವಾಯಿತೋ, ಫೈವ್ ಗ್ರೇಟ್ ಎಲಿಮೆಂಟ್ಸ್ ನಮಗೇನು ಪ್ರಾಪ್ತಿ ಆಗುವೋ ಅದನ್ನ ಪಂಚೀಕೃತ ಮಹಾಭೂತಗಳು ಅಂತ ಕರೀತೀವಿ. ಈ ಪಂಚೀಕೃತ ಮಹಾಭೂತಗಳಿಂದ ಈ ಶರೀರವು ಸಂಭವಿತ ಸಂಭವಂ, ಈ ಶರೀರ ಸಂಭವಂ, ಈ ಶರೀರವು ಉಂಟಾಯಿತು. ಸುಮ್ಮನೆ ಉಂಟಾಗಲಿಲ್ಲ, ಸುಮ್ಮನೆ ಉಂಟಾದ ಅದೇನು ಬಳ್ಳಾರಿ ಮ್ಯಾಂಗ್ಲೀಸು ಸುಮ್ಮನೆ ಆಗಿರ್ತದೆ, ಕಲ್ಕತ್ತಾ ಕೋಲು ಅದು ಸುಮ್ಮನೆ ಆಗಿತ್ತು, ಹಾಗೆ ಇದು ಕೂಡ ಸುಮ್ಮನೆ ಆಗಿದೆ. ಇಲ್ಲ, ಸುಮ್ಮನೆ ಆಗಿಲ್ಲ, ಇದು ಏನೋ ಒಂದು ಉದ್ದೇಶ ಇಟ್ಕೊಂಡಾಗಿದೆ. ಅದೇನ್ರಿ ಉದ್ದೇಶ? ಅದೊಂದು ಶಬ್ದ ನೋಡಿ, ಕರ್ಮ ಸಂಚಿತಂ, ಕರ್ಮ ಸಂಚಿತಂ. ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಜೀವರಾಶಿಗಳಿಗೆ ಏನಾದರೂ ಕಾರ್ಯದಲ್ಲಿ ತೊಡಗಬೇಕು ಅನ್ನೋಂಥ ಟೆಂಡೆನ್ಸಿ ಇರ್ತದಲ್ಲ, ಪ್ರವೃತ್ತಿಗಳಿರ್ತದಲ್ಲ, ಆ ಪ್ರವೃತ್ತಿಗಳನ್ನು ಅರ್ಥ ಮಾಡಿಕೊಂಡಂತಹ ನೇಚರ್ ಏನಿದೆಯೋ ಆ ಪ್ರವೃತ್ತಿಗಳಿಗೆ ತಕ್ಕಂತೆ ಕಾಂಬಿನೇಷನ್ಸ್ ಅನ್ನು ಮಾಡಿದ ಮೇಲೆ ಆ ಪ್ರವೃತ್ತಿಗೆ ತಕ್ಕಂತೆ ಆ ಜೀವಾತ್ಮನಿಗೆ ಆ ಪ್ರವೃತ್ತಿಗೆ ತಕ್ಕಂತೆ ಅವನಿಗೆ ಒಂದು ಉಪಕರಣವನ್ನು ಸೃಷ್ಟಿ ಮಾಡಿ ಕೊಡುತ್ತೆ. ಪ್ರತಿಯೊಬ್ಬ ಜೀವಾತ್ಮನಿಗೂ ಒಂದೊಂದು ಶರೀರವು ಲಭ್ಯವಾಗಬೇಕಾದ್ರೆ ಪ್ರತಿಯೊಂದು ಸಲ ಪ್ರಜಾಪತಿಯ ದರ್ಬಾರಿನಲ್ಲಿ ಒಂದು ಮೀಟಿಂಗ್ ಆಗಬೇಕು, ರೆಸಲ್ಯೂಷನ್ ಆಗಬೇಕು, ಇವಾಗ ಇಂತಲ್ಲೇ ಹುಟ್ಟಬೇಕು ಅನ್ನೋ ರೆಸಲ್ಯೂಷನ್ ಆಗ್ತದೆ, ಪಾಸ್ ಮಾಡ್ಬಿಡ್ತಾರೆ. ಇವಾಗ ಹಿಂಗೆ ಹುಟ್ಟಬೇಕು, ಇಂಥದ ಬಣ್ಣ ಇರಬೇಕು, ಇವನ ಮೂಗು ಹಿಂಗೆ ಇರಬೇಕು, ಇವನ ಮುಖ ಹಿಂಗೆ ಇರಬೇಕು, ಇವಾಗ ಇಂಥವ್ರ ಮನೆಯಲ್ಲೇ ಹುಟ್ಟಬೇಕು, ಇಂಥ ಪರಿಸರದಲ್ಲಿ ಹುಟ್ಟಬೇಕು, ಇಷ್ಟೇ ಅಲ್ಲ ಇಂತಹ ಯೋಗದಲ್ಲೇ ಹುಟ್ಟಬೇಕು, ಇಂತಹ ಯೋನಿಯಲ್ಲೇ ಹುಟ್ಟಬೇಕು, ದೇವಯೋನಿ ರಾಕ್ಷಸ ಯೋನಿ ಅಂತ ಕರೀತಾರೆ, ಆ ಯೋನಿಗಳಲ್ಲೇ ಹುಟ್ಟಬೇಕಮ್ಮ. ಎಲ್ಲಾ ಗ್ರಹಗತಿಗಳು ಅವನಿಗೆ ಪೂರ ಸಿದ್ಧ ಮಾಡಿ ಅಲ್ಲಿಗೆ ಒಮ್ಮಗೆ ಹೋಗುದಿಲ್ಲ. ಆ ಜೀವನನ್ನ ಮಳೆಗರಿಯುವಾಗ ಆ ಜೀವನನ್ನ ಎಳಕೊಂಡ ಅವನನ್ನ ತಗೊಂಡು ಹೋಗಿ ಭೂಮಿಗೆ ಹಾಕಿ, ಭೂಮಿಯಿಂದ ತಗೊಂಡು ಹೋಗಿ ವನಸ್ಪತಿಗೆ ಹಾಕಿ, ವನಸ್ಪತಿ ತಗೊಂಡು ಹೋಗಿ ಅನ್ನಕ್ಕೆ ಹಾಕಿ, ಆ ಅನ್ನ ತಗೊಂಡು ಹೋಗಿ ಇವನ ಮನೆಯಾಗ ಹಾಕಿ, ಒಂದು ಕಿಲೋನೋ ಎರಡು ಕಿಲೋನೋ ಹತ್ತು ಕಿಲೋನೋ ಒಂದು ಕ್ವಿಂಟಾಲ ಕೊಂಡ್ಕೊತಾನ, ಅದ್ರೊಳಗೆ ಹೋಗಿರ್ತಾನ. ಯಾರು ನಾವು ನೀವೆಲ್ಲ ತರಕಾರಿ ಒಳಗೋ ಆಲೂಗಡ್ಡೆ ಒಳಗೋ ಹೀರೆಕಾಯಿ ಒಳಗೋ ಸೌತೆಕಾಯಿ ಒಳಗೋ ಅನ್ನದೊಳಗೋ ಬೇಳೆ ಒಳಗೋ ಎಲ್ಲ ಒಂದ್ ಕಡೆ ಹೋಗಿರ್ತೀವಿ, ಅವ ಅದನ್ನೆಲ್ಲ ತಿಂತಾನ, ತಿಂದುಕೊಳ್ಳೆ ರಕ್ತ ರಕ್ತದೊಳಗೆ ಹೋಗ್ಬಿಡ್ತೀವಿ, ರಕ್ತದ ವೀರ್ಯ ವೀರ್ಯದಿಂದ ಗರ್ಭದ ಹೋಗಿ ಏನಾಯ್ತೀಗ ಗರ್ಭಧಾರಣ ಆಗಿ ಏನು ಪ್ರಾಪ್ತಿ ಆಯ್ತು ಅವನಿಗೆ? ಎಲ್ಲಿಂದ ಬಂತ ಶರೀರ? ಪಂಚಮಹಾಭೂತಗಳಿಂದ ಶರೀರ. ಅವು ಮಹಾಭೂತಗಳು ಕೂತ್ಕೊಂಡು ಮೀಟಿಂಗ್ ಮಾಡ್ತಾವು, ಐ ಆಮ್ ರೆಡಿ, ಐ ಆಮ್ ಆಲ್ಸೋ ರೆಡಿ. ಐದು ಐದು ಮಹಾಭೂತಗಳಲ್ಲ, ಐದು ಮಹಾಭೂತಗಳು ಒಪ್ಪಿಗೆ ಕೊಡ್ತಾವ, ಒಪ್ಪಿಗೆ ಕೊಡುವಾಗಲೇ ಎಷ್ಟು ಸಂಕಲ್ಪ ಆಗ್ತವ. ಇವನ ಪ್ರವೃತ್ತಿಗಳು ಹೀಗಿರೋದ್ರಿಂದ, ಇವನ ಟೆಂಡೆನ್ಸಿಗಳು ಹೀಗಿರೋದ್ರಿಂದ, ಇವ ಇನ್ನ ಬಳ್ಳಾರಿಯೊಳಗೆ ಹುಟ್ಟಬೇಕು, ಆ ಗುಡ್ಡದಿಂದ ಹುಟ್ಟ ಪಕ್ಕ ಹಾಸ್ಪೆಟ್ನಾಗ ಹುಟ್ಟಬೇಕು, ನೀವು ಹುಬ್ಳ್ಯಾಗ ಹುಟ್ಟಬೇಕು, ನಾವು ಬೆಂಗಳೂರಿನಾಗ ಹುಟ್ಟಬೇಕು, ನಾವು ತುಮಕೂರಿನಾಗ ಹುಟ್ಟಬೇಕು, ಇಂಥ ಹಳ್ಳ್ಯಾಗ ಹುಟ್ಟಬೇಕು, ಮಲಗುಂದದ ಮೂಲೆಯಾಗ ಹುಟ್ಟಬೇಕು, ನೀವು ಗುರುಸುದಾಗ ಹುಟ್ಟಬೇಕು. ಆಲ್ ರಿಟರ್ನ್ ನೀವು ಪಂಚಮಹಾಭೂತ ಕುತ್ಕೊಂಡು ಮೀಟಿಂಗ್ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿ ವೈಫ್ ತೊಗೊಂಡು ಹೋಗಿ ಹಾಕಿ ಕೊಡ್ತಾ ಹೋಗ್ತಾರೆ, ಕಲ ನಿಮ್ಮ ಶರೀರ ಕೊಡ್ತೇವೆ ತಗೋ. ಎಂಥ ಶರೀರ? ನಿನ್ನ ಪ್ರವೃತ್ತಿಗೆ ಅನುಕೂಲ ಆಗುವಂಥ ಶರೀರ ಕೊಡ್ತೀವಿ ತಗೋ. ಅದಕ್ಕೆ ಬರೀತಾರೆ ಕರ್ಮ ಸಂಚಿತಂ, ಅವರವರು ಮಾಡಿದ ಕರ್ಮಗಳಿಗೆ ತಕ್ಕಂತೆ ಅವರವರು ಪೂರ್ವದಲ್ಲಿ ಎಲ್ಲಿ ಪೂರ್ವ ಸಂಜೆ ಈಗಿನ ಕಲ್ಪ ಶುರುವಾಗಿದೆ, ಮುಂಚಿನ ಕಲ್ಪದಲ್ಲಿ ಮುಂಚಿನ ಕಲ್ಪದಲ್ಲಿ ಅವರವರಿಗೆ ಅವರವರಿಂದ ಮಾಡಲ್ಪಟ್ಟಂತಹ ಕರ್ಮಗಳು ಮುಂಚಿತವಾದ ಕಲ್ಪದಲ್ಲಿ ಮಾಡುವಂತಹ ಕರ್ಮಗಳು, ಆ ಕರ್ಮಗಳ ಪ್ರವೃತ್ತಿಗಳು ಅವನಲ್ಲಿ ಯಾವ ವಾಸನೆಗಳು ಸಂಗ್ರಹವಾಗಿರ್ತವೆ, ಇನ್ನೇನು ಅವುಗಳನ್ನು ವ್ಯಕ್ತಪಡಿಸಬೇಕು ಅನ್ನೋಕ್ಕೆ ಕಲ್ಪ ಮುಗಿದು ಹೋಗ್ತದೆ ಅಂತ ಇಟ್ಕೊಂಡ್ಬಿಡ, ಕಲ್ಪ ಶಾಂತವಾಗ. ಎಷ್ಟು ವರ್ಷ? ಹತ್ತು, ಇಪ್ಪತ್ತು, ನೂರು, ಸಾವಿರ, ಲಕ್ಷ ವರ್ಷ ಅಲ್ಲ, ಸಹಸ್ರ ಸಹಸ್ರ ಕೋಟಿ ವರ್ಷ. ಎಲ್ಲ ಆನ್ ಮ್ಯಾನಿಫೆಸ್ಟ್, ಹೋಲ್ ನೇಚರ್ ಗೋಸ್ ಟು ಸ್ಲೀಪ್. ಯುಗ ಅಂತ ಬೇರೆ, ಕಲ್ಪ ಅಂತ ಬೇರೆ. ಯುಗ ಅಂತ ಬೇರೆ, ಕಲ್ಪ ಅಂತ ಅಂದ್ರೆ ಏನು? ಬ್ರಹ್ಮನ ಒಂದು ಒಂದು ಆಯುಷ್ಯ ಪೂರ್ತಿ ಮುಗದೇ ಹೋಯ್ತು ಅಂತ ಅರ್ಥ. ಆಯುಷ್ಯ ಮುಗದೇ ಹೋಯ್ತು, ಆಮೇಲೆ ಪುನಃ ಇನ್ನೊಬ್ಬ ಬ್ರಹ್ಮ ಪ್ರಜಾಪತಿ ಬರ್ತಾನೆ. ಯಾರ್ ಇನ್ ಕ್ಯೂ? ದೇ ಕಮ್ ಇನ್ ಕ್ಯೂ. ಆಮೇಲೆ ಅವನು ನೂರು ವರ್ಷ, ಅಲ್ಲಿವರೆಗೂ ಒಂದಲ್ಲ ಕೋಟಿ ಕೋಟಿ ಸಲ ನಾವು ಹುಟ್ಟುತ್ತೀವಿ, ಕೋಟಿ ಕೋಟಿ ಸಲ ಸತ್ಯ. ವಾಸಾಂಸಿ ಜೀರ್ಣಾನು ಯಥಾಭಿಹಾಯ ವಾಣಿ ಗೃಹಾತೇನಾದರೂ ಬರಾನೆ ಬಿಡ್ತೇವಿ, ತಗೊತೇವಿ ಬಿಡ್ತೀವಿ, ತಗೊತೇವಿ ಬಿಡ್ತೀವಿ, ಉಡ್ತೇವಿ ಕಳಿಸ್ತೇವೆ, ಉಡ್ತೇವೆ ಒಂದೊಂದು ಬಟ್ಟೆಯನ್ನು ಉಡ್ತೇವೆ, ಒಂದೊಂದು ಬಟ್ಟೆಯನ್ನು ಕಳಿಸ್ತೇವೆ, ಮತ್ತೊಂದು ಬಟ್ಟೆ ಉಡ್ತೇವೆ, ಮತ್ತೆ ಕಳಿಸ್ತೇವೆ. ಒಂದು ಬಟ್ಟೆ ಇದ್ದ ಹಾಗೆ ಈ ಶರೀರ. ಹಾಗಾದ್ರೆ ಅಲ್ಟಿಮೇಟ್ಲಿ ಅವನಿಗೆ ಪಂಚಮಹಾಭೂತಗಳಿಂದ ಎಂಥ ಶರೀರ ಪ್ರಾಪ್ತವಾಗ್ತದಂದ್ರೆ ಅವನು ಮಾಡಿದ ಕರ್ಮಗಳಿಗೆ ಅನುಸರಿಸಿ ಅವನಿಗೆ ಶರೀರವು ಪ್ರಾಪ್ತಿಯಾಗ್ತದೆ. ಈ ಶರೀರ ಪ್ರಾಪ್ತಿಯಾದಾಗ ಅದು ಏನ್ ಮಾಡ್ತದೆ? ಶರೀರ ಸುಖ ದುಃಖಾನ ಸುಖ ಭೋಗ ದುಃಖ ಭೋಗ ಇವುಗಳಿಗೆ ಒಂದು ವೇದಿಕೆ. ಇಟ್ಸ್ ಅ ಪ್ಲಾಟ್ಫಾರ್ಮ್, ಡಸ್ ನಥಿಂಗ್. ಶರೀರ ಸ್ವತಃ ಏನೂ ಮಾಡುವುದಿಲ್ಲ, ಜಡ ಭರತ. ಜಡ ಅಂದ್ರೆ ಜಡ. ಈಗ ನಾ ಹಿಂಗೆ ಕೈ ಮಾಡಬೇಕಾದ್ರೂ ಕೂಡ ಮಾಡಿದವನ ಬೇರೆ, ಶರೀರ ಜಡ. ಆವತ್ತಿಗೂ ಜಡ. ಅದಾವುದೋ ಒಂದು ಚೈತನ್ಯದ ಆಶ್ರಯದಿಂದ ಚೇತನದಂತೆ ಕಾಣುತ್ತದಷ್ಟೇ. ಕಬ್ಬಿಣ ಹಂಚು ಇದ್ದಂತೆ ಜಡ, ತಪ್ತ ಅಯಪ್ಪಿಂಡ, ತಪ್ತ ಅಯಪ್ಲೇ. ಪಿಂಡ ಬೇಡ, ಯಾಕೆ ತಪ್ತ ಅಯಪ್ಲೇ. ಸ್ವತಃ ಜಡ. ನೀವು ದೋಸೆ ಹಿಟ್ಟಾಕು ಏನೇನು ಆಗುದಿಲ್ಲ, ನೀವು ಚಪಾತಿ ಬೆಟ್ಟು ಸಾಕ್ರಿ ಏನೇನು ಆಗುದಿಲ್ಲ. ಅದೇ ಆ ಪ್ಲೇಟ್ ಅನ್ನ ಅದನ್ನ ಬೆಂಕಿಯ ಸಾಮೀಪ್ಯದಲ್ಲಿ ತಂದ್ರೆ ಅಡಿಗೆ ಸಿದ್ಧಾಗ್ಬಿಡ್ತದೆ, ರೊಟ್ಟಿ ಸಿದ್ಧಾಗ್ಬಿಡ್ತದೆ. ಹಾಗೆ ಈ ಶರೀರ ಇದು ಸ್ವತಃ ಏನೂ ಮಾಡುವುದಿಲ್ಲ, ಆದರೆ ಸುಖ ದುಃಖ ಭೋಗ ಆಯತನಂ, ಸುಖ ದುಃಖಗಳನ್ನು ಭೋಗಿಸಲಿಕ್ಕೆ ಇದೊಂದು ವೇದಿಕೆ ಇದ್ದಂತೆ. ಏನು ರೈಲ್ವೆ ಸ್ಟೇಷನ್ ಇದ್ದಂತೆ, ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನೋಡಿರಲ್ಲ ನೀವು? ಎಲ್ಲೆಲ್ಲಿ ಎಲ್ಲೆಲ್ಲಿ ಸ್ಟೇಷನ್ ಇದೆಯೋ ಅಲ್ಲೇ ಪೇಪರ್ ವಾಲ, ಚಾಯ್ ವಾಲ, ಜಿ ಯಾರು ಟೀ ವಾಲ, ಕಾಫಿ ವಾಲ, ಕಾವೇ ಕಾವೇ. ಟ್ರೈನ್ ಪ್ರಯಾಣ ಮಾಡ್ತೀನಿ ನೋಡ್ರಿ ದಿವಸ, ನಾನು ವಾರದಲ್ಲಿ ಒಂದ್ಸಲ ಎರಡ್ಸಲ ಪ್ರಯಾಣ ಮಾಡಿ ಮಾಡ್ತೀನಿ. ಎಲ್ಲ ಪಕ್ಕ ಕಂಠಪಾಠ ಆಗ್ಬಿಟ್ಟು ಅವ್ರು, ಎಷ್ಟು ಕ್ಲೀನಾಗಿ ಚಾಯ್ ಕಾಫಿ, ಚಾಯ್ ಕಾಫಿ, ಚಾಯ್ ಕಾಫಿ ನೋಡ್ದಲ್ಲ. ಇವರೆಲ್ಲ ಬರ್ತಾರೆ, ಎಲ್ಲಿ ಬರ್ತಾರೆ? ದಾರಿ ಒಳಗ ಸ್ಟೇಷನ್ ಎಲ್ಲಿದೆಯೋ ಅಲ್ಲಿ ಬರ್ತಾರೆ. ಪೇಪರ್ ವಾಲ, ಪೇಪರ್ ವಾಲ, ಪೇಪರ್ ಪೇಪರ್ ಪೇಪರ್ ಪೇಪರ್ ಪೇಪರ್. ಟಿಕೆಟ್ ಟಿಕೆಟ್ ಟಿಕೆಟ್ ಟಿಕೆಟ್ ಅವನು ಬರ್ತಾನೆ. ಸೀಟ್ ಇಲ್ಲ, ಟಿಕೆಟ್ ಟಿಕೆಟ್ ಟಿಕೆಟ್ ಅದ. ಆದ್ರೆ ಸ್ಟೇಷನ್ ಇಲ್ಲ, ನೀವು ಯಾಕೆ ಬರ್ಲಿಕ್ಕೆ ಹೋಗ್ತಾರೆ? ಇಲ್ಲಿ ಅವ್ರು ಇಳಿತಾರ, ಹತ್ತೋರು ಹತ್ತಾರೆ. ಸ್ವತಃ ಸ್ಟೇಷನ್ ಏನ್ ಮಾಡ್ತದೆ? ಸ್ವತಃ ಸ್ಟೇಷನ್ ಏನ್ ಮಾಡ್ತದೆ? ಎಲ್ಲವೂ ಜರುಗಿಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಆದ್ರೆ ಸ್ವತಃ ತಾನು ಏನೂ ಮಾಡೋದಿಲ್ಲ. ಹಾಗೆ ಈ ಶರೀರ ಎಲ್ಲವೂ ಜರುಗಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಆಗ ಕೋಲ್ ಬರೋ ದರ್ಶನಪ್ತಿ, ಒಂದ್ ತೊಡ ಆತ್ಮ ಇದ್ದಂಗಡೆ ಈ ಶರೀರ ಎಲ್ಲಕ್ಕ ಅವಕಾಶ ಮಾಡಿಕೊಡ್ತದೆ. ಸ್ವತಃ ಏನನ್ನು ಮಾಡೋದಿಲ್ಲ ಶರೀರ. ಶರೀರಂ ಸುಖ ದುಃಖಾನ ಭೋಗ ಆಯತನಂ. ಪ್ರಶ್ನೆ ಉಳಿತದೆ, ಈಗ ನಮಗೂ ನಿಮಗೂ ಪ್ರಶ್ನೆ ಉಳಿತದೆ. ಪಂಚೀಕರಣ ಆದ್ಮೇಲೆ ಹೋದ್ರು ಸ್ವಾಮಿ ಇದು ಹೌದಪ್ಪ, ಆ ಪಂಚೀಕರಣ ಹೆಂಗಾತು ಅದನ್ನು ಹೇಳಿ. ಓಕೆ, ಅದನ್ನು ಹೇಳೋಣಂತೆ. ಅದಕ್ಕಿಂತ ನಂತರದ ಒಂದು ವಿಷಯ ತಗೊಳ್ಳಂತ ಈಗ, ಯಾಕೆ ಅದನ್ನು ನಾನು ಡ್ರಾಯಿಂಗ್ ಹಾಕಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಪಂಚ ಪ್ರಾಣ ಮನೋ ಬುದ್ಧಿ, ದಶೇಂದ್ರಿಯ ಸಮನ್ವಿತಂ, ಅಪಂಚೀಕೃತ ಭೂತೋತ್ಥಂ, ಸೂಕ್ಷ್ಮಾಂಗಂ ಭೋಗ ಸಾಧನಂ. ಪಂಚ ಪ್ರಾಣ ಮನೋ ಬುದ್ಧಿ ದಶೇಂದ್ರಿಯ ಸಮನ್ವಿತಂ ಅಪಂಚೀಕೃತ ಭೂತೋತ್ಥಂ ಸೂಕ್ಷ್ಮಾಂಗಂ ಭೋಗ ಸಾಧನಂ. ಈಗ ಎರಡನೇ ವಿಷಯಕ್ಕೆ ಬರ್ತೀವಿ ನಾವು. ಸೂಕ್ಷ್ಮ ಶರೀರ, ನಮಗೆ ಮೂರು ಶರೀರ ಅಂತ ನೀವು ಹೇಳ್ತೀರಿ ಸ್ವಾಮಿ. ಆದ್ರೆ ನಮ್ಮ ಮನೆಯಾಗ ನನಗೆ ಮೂರು ಹೆಸರು ಇಟ್ಟಿಲ್ಲ. ನಾಮಕರಣ ಮಾಡ್ಬೇಕಾದ್ರೆ ಮೂರು ಹೆಸರು ಇಡಬೇಕೇ ಇಲ್ಲ. ತೂಳಕ್ಕೊಂದು, ಸೂಕ್ಷ್ಮಕ್ಕೊಂದು, ಕಾರಣಕ್ಕೊಂದು ಹಿಡಿದಲ್ಲ ಅವರು. ಅವರ ತೂಳಕ್ಕೊಂದ ಮೂರು ಹೆಸರು ಇಡ್ತಾರೆ ಅವರು. ನೋಡಿ, ನೀವು ಹೇಳ್ತೀರಿ ಮೂರು ಶರೀರ ಅಂತೇಳಿ. ಈ ಕ್ಷಣನೂ ನಮ್ಮ ಮೂರು ಶರೀರನ ಅವರು. ಮತ್ತು ಅದಕ್ಕಾಗಿ ನಾನು ಹೇಳಬೇಕಂತ ಏನಿಲ್ಲ, ಅಥವಾ ವೇದ ಬಂದು ಹೇಳಬೇಕಂತಿಲ್ಲ, ಉಪನಿಷತ್ತಿನ ಹೇಳಬೇಕಂತಿಲ್ಲ. ನಮಗೆಲ್ಲ ಗೊತ್ತಿದ್ದ ವಿಷಯನ ಬೆಳಿಗ್ಗೆ ಎದ್ದ ತಕ್ಷಣನೇ ಅಂದ್ಕೊಳ್ರಿ, ನಿಮಗೆ ದೀಪ ಹಚ್ಚೋ ರೂಢಿ ಇದೆ ಅಂದ್ಕೊಳ್ರಿ. ದೀಪ ಹಚ್ಚಬೇಕಾದ್ರೆ ಅಂದ್ಕೊಳ್ರಿ ಅಲ್ಲಿ ಬಾಟ್ಲ್ ಇಲ್ಲ ಅಂತ ತಿಳ್ಕೊ, ಅದಕ್ಕೊಳಗೆ ಎಣ್ಣೆ ಇಲ್ಲ ಅಂತ ತಿಳ್ಕೊ. ಅಲ್ಲಿ ಎಣ್ಣೆ ಹಾಕಿ ನೀವು ಮುಖ ನೋಡ್ಕೋಬೇಡ್ರಿ. ಆದ್ರೆ ಸತ್ಯ ಸಂಗತಿ ಏನಂದ್ರೆ, ನಿನ್ನ ಸಾಯಂಕಾಲ ಅಲ್ಲಿ ಎಣ್ಣೆ ಇದ್ದಿದ್ದಿಲ್ಲ. ಅದೇ ದಿವಸ ಇರೋ ಜಾಗದಾಗ ಇಟ್ಟಿದ್ದಂಗೆ. ಅದು ಪಕ್ಕಕ್ಕೆ ಇಟ್ಟಿದೆ ಅಂದ್ರೆ ನನಗೆ ಇವತ್ತು ಸಾಯಂಕಾಲ ಸ್ನಾನ ಮಾಡಿದಾಗ ಗೊತ್ತಾಗ. ಹಿಂಗಾಗಿ ಬೆಳಿಗ್ಗೆ ನಾ ದೀಪ ಹಚ್ಚಿಲ್ಲ ಅಲ್ಲಿ. ಈಗ ದೀಪ ಹಚ್ಚಬೇಕು ಅಂತ ಇಟ್ಕೊಡ್ರಿ, ಎಣ್ಣೆ ಸಿಗಲಿಲ್ಲ ಅಂತ ಇಟ್ಕೊಡ್ರಿ. ಈಗ ನೀವು ಎಣ್ಣೆ ಬಾಟ್ಲು ಹುಡುಕ್ತೀರ ಇಲ್ಲ, ಈಗ ಎಣ್ಣೆ ಬಾಟ್ಲು ಹುಡುಕಿ ಆ ಎಣ್ಣೆ ತಂದು ನೀವು ಈ ಗ್ಲಾಸನ್ನು ತಂದಿಟ್ಟು ಅಲ್ಲಿ ದೀಪ ಹಾಕಿ ಪುನಃ ಗ್ಲಾಸನ್ನು ಇಟ್ಟು ಅದು ಆರಬಾರ್ದು ಅಂತ ಕ್ಯಾಪ್ ಹಾಕಿ ಇಷ್ಟೆಲ್ಲ ಮಾಡಲಿಕ್ಕೆ ಒಂದು ಎರಡು ನಿಮಿಷ ಆದ್ರೂ ಬೇಕಾ ನಿಮಗೆ? ಹೌದಾ? ಓಕೆ. ಈಗ ಇದನ್ನ ನಾವು ಮಾನಸಿಕವಾಗಿ ಮಾಡಲಿಕ್ಕೆ ಎಷ್ಟು ಸೆಕೆಂಡ್ ಬೇಕು? ಫಾಸ್ಟ್ ಆಗಿ ಮಾಡಿ. ಏನೋ ಮಾಡದನ್ನ ಇಲ್ಲಿ ಕೂತ್ಕೊಂಡಿದ್ದೀರ, ಆದರೂ ಎಲ್ಲವನ್ನು ಮಾಡಿ ಮುಗಿಸಿದ. ಅದು ಮಾಡಿ ಮುಗಿಸಿದ ಶರೀರ ಯಾವ? ಮಾಡಿ ಮುಗಿಸಿದ ಶರೀರ ಸ್ಥೂಲ ಶರೀರ ಸ್ಥೂಲ ಚಟುವಟಿಕೆಯಲ್ಲಿ ತೊಡಗುತ್ತೆ. ಸೂಕ್ಷ್ಮ ಶರೀರ ಅದೇ ಚಟುವಟಿಕೆಯನ್ನ ಸೂಕ್ಷ್ಮ ಸ್ಥೂಲ ಶರೀರ ಸೀಮಿತವಾದ ಕೆಲಸದಲ್ಲಿ ತೊಡಗುತ್ತೆ. ಸೂಕ್ಷ್ಮ ಶರೀರ ಇದು ವ್ಯಾಪಕವಾಗಿದೆ. ಸ್ಥೂಲ ಶರೀರಕ್ಕೆ ದೆಹಲಿಗೆ ಹೋಗಿ ವಾಪಸ್ ಬರೋದಕ್ಕೆ ಕಡಿಮೆ 4 ದಿವಸ, ಸೂಕ್ಷ್ಮ ಶರೀರಕ್ಕೆ 4 ಸೆಕೆಂಡ್ ಕೂಡ. ಹಾಗಾದ್ರೆ ಅದು ಯಾವ ಶರೀರ? ಯಾಕಂದ್ರೆ ಸ್ಥೂಲ ಶರೀರ ಇಲ್ಲೇ ಕೂತ್ಕೊಂಡಿದೆ. ಈಗಾಗಲೇ ನಿಮಗೆ ದಿಲ್ಲಿಗೆ ಹೋಗಿ ಬಂದದ್ದಾಗೋಯ್ತು, ಅದು ಯಾವ ಶರೀರ? ನಂಬುತ್ತಿರೋ ಎಲ್ಲರಿಗೂ ಗೊತ್ತಿದ್ದ ವಿಷಯ, ಎಲ್ಲರಿಗೂ ಗೊತ್ತಿರೋ ವಿಷಯ, ವೇದಾಂತ ಇರೋದು ಹಂಗೆ. ನಮ್ಮ ಸಾರ್ವತ್ರಿಕ ಅನುಭವದಲ್ಲಿ ಲಭ್ಯವಿಲ್ಲದೆ ಇದ್ದುದನ್ನು ವೇದಾಂತ ಎಂದು ಮಾತಾಡಬೇಕು. ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರದೊಳಗೆ ಏನೇನವ ಅಂತ ಒಂದು ಸೆಕೆಂಡ್ ನೋಡೋಣ. ಸೂಕ್ಷ್ಮ ಶರೀರದೊಳಗೆ ಉಸಿರಾಟ ಇರ್ತದೋ ಇಲ್ಲ, ಅರ್ಥಾತ್ ಪ್ರಾಣಕ್ರಿಯೆಗಳು ನಡೀತಾ ಇರ್ತವೋ ಇದು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಈ ಪ್ರಾಣಕ್ರಿಯೆಗಳು ನಡೀತಾ ಇರ್ತವೆ ಇಂದು. ಉದಾಹರಣೆಗೆ, ನೀವು ಮಾನಸಿಕವಾಗಿ ನೀವು ಹೋಗ್ತೀಯಾ ಮಾರ್ಕೆಟ್ಗೆ, ಅಲ್ಲಿ ನೀವು ಹೂಗಳನ್ನು ಕೊಂಡ್ಕೋಬೇಕಾಗಿರ್ತದೆ. ಬೆಂಗಳೂರಿನೊಳಗೆ 2 ತರ ಮಲ್ಲಿಗೆ ಸಿಗ್ತದೆ, ಒಂದಕ್ಕೆ ವಾಸನೆ ಇರ್ತದೆ, ಒಂದಕ್ಕೆ ವಾಸನೆ ಇರುವುದಿಲ್ಲ. ಈಗ ಇದು ವಾಸನೆ ಇದ್ದಕ್ಕೋ ವಾಸನೆ ಇಲ್ಲದೆ ಇದ್ದಕ್ಕೋ ಅನ್ನೋದನ್ನ ನೀವು ಅದನ್ನ ಗುರುತಿಸ್ತೀರೋ ಇಲ್ಲೋ ಸೂಕ್ಷ್ಮ ಶರೀರದೊಳಗ ಹೆಂಗ್ ಗುರುತಿಸ್ತೀರಿ? ಇದಕ್ಕೆ ವಾಸನೆ ಇದೆ, ಇದು ತಗೊಳ್ಳ ಪರವಾಗಿಲ್ಲ, 10 ರೂಪಾಯಿ ಜಾಸ್ತಿ ಆಗ್ತಿದ್ದಲ್ಲ, ಇದನ್ನ ಈಗಂತ ನಾವು ತಗೊಳ್ಳೋಣ. ಈಗ ಯಾವ ಪ್ರಾಣ ಕೆಲಸ ಮಾಡ್ತು? ಸೂಕ್ಷ್ಮ, ಸೂಕ್ಷ್ಮ ಶರೀರದಲ್ಲಿಯ ಪ್ರಾಣ ಕೆಲಸ ಮಾಡುತ್ತೀಗ. ಆದ್ರೆ ಈಗ ಎಚ್ಚರದಲ್ಲಿ ನೀವು ಹೋಗ್ತೀರ ಮಾರ್ಕೆಟ್ಗೆ, ಆವಾಗ ನೀವು ವಾಸನೆ ನೋಡ್ತೀರ, ಅದು ಯಾವ ಪ್ರಾಣ ಕೆಲಸ ಮಾಡ್ತು? ಸ್ಥೂಲ. ಈ ಸ್ಥೂಲ ಪ್ರಾಣ ಕೆಲಸ ಮಾಡುವ ಪೂರ್ವದಲ್ಲಿ ಈ ಪ್ರಾಣ ಎಲ್ಲಿರ್ತದೆ? ಇದು ಸೂಕ್ಷ್ಮ ಶರೀರ. ಪ್ರಾಣ ಎಷ್ಟು? 5 ಪ್ರಾಣ, ಹೌದು. ಆಮೇಲೆ ಆ ಸೂಕ್ಷ್ಮವಾದ ಕೆಲಸದಲ್ಲಿ ತೊಡಗಿದಂತಹ ಆ ಸೂಕ್ಷ್ಮ ಶರೀರ, ಅದಕ್ಕೆ ಮನಸ್ಸು ಇರ್ತದೋ ಇಲ್ಲೋ? ಮನಃ. ನಿರ್ಣಯ ಮಾಡ್ತದೋ ಇಲ್ಲೋ? ಬುದ್ಧಿ. ಆಮೇಲೆ ಅದಕ್ಕೂ ಇಂದ್ರಿಯಗಳವಿಲ್ಲೋ? ದಶ ಇಂದ್ರಿಯ. ಇವುಗಳೆಲ್ಲವುಗಳಿಂದ ಕೂಡಿದಂತಹ ಆ ಸ್ಥಿತಿ ಏನಿದೆಯೋ ಅದನ್ನ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ತಮಗೆ ಇದೇ ಎಲ್ಲಿಂದ ಬಂತು? ಪಂಚೀಕರಣ ಆದ್ಮೇಲೆ ಬರ್ತಾ? ಇಲ್ಲ ಇಲ್ಲ ಇಲ್ಲ, ಪಂಚೀಕರಣ ಆದ್ಮೇಲೆ ಬರುದಿಲ್ಲ. ಇದು ಇದು ಅಪಂಚೀಕೃತ ಭೂತೋತ್ತಮ್. ಅದು ಏನು ಪಂಚೀಕರಣ? ನಾನು ಹೇಳ್ಕೊಡೋದಿದ್ದೇನೆ ನಿಮಗೆ. ಆ ಪಂಚೀಕರಣ ಅನ್ನುವಂಥದ್ದು ಏನದೆ, ಆ ಪಂಚೀಕರಣ ಅನ್ನುವ ಪ್ರಾಸೆಸ್ಸಿಂಗ್ ಆಗುವ ಪೂರ್ವದಲ್ಲಿ ಪಂಚೀಕರಣವಾಗದೇ ಇದ್ದಂತಹ ಸ್ಥಿತಿಯಲ್ಲಿ ಪಂಚ ತನ್ಮಾತ್ರೆಗಳು ಅಂತ ಇರ್ತವೆ. ಪಂಚ ತನ್ಮಾತ್ರೆಗಳು, ಶಬ್ದ ನೋಡಿ ಚಂದದ. ತನ್ಮಾತ್ರ ಇವು ಬೀಜಗಳಿದ್ದಂತೆ. ಏನು ತನ್ಮಾತ್ರ? ತತ್ ಮಾತ್ರ. ತತ್ ಮಾತ್ರ, ಅದು ಅದು ಮಾತ್ರ. ಆಕಾಶ ಆಕಾಶ ಮಾತ್ರ ಇದು ಇದನ್ನ ನಾವು ಕೈ ಎತ್ತಿ ತೋರಿಸ್ತೀವಿ ಅಲ್ಲ ಆಕಾಶದ ಅಂತ. ಈ ಆಕಾಶ ಇದು ಆಕಾಶ ಆಕಾಶ ಮಾತ್ರ ಅಲ್ಲ, ಇದು ಏನೇನೋ ಆಗಿರೋ ಆಕಾಶ ಆದ್ರದು ಮಾತ್ರ ಅಲ್ಲ, ಏನೇನೋ ಆಗಿ ಲಭ್ಯವಾದ ಭೂಮಿ ಆದ್ರಿಂದ ಇದು ಮಾತ್ರ ಅಲ್ಲ, ತನ್ ಮಾತ್ರ ಅಲ್ಲ. ಇವು ಏನೇನೋ ಆಗುವ ಪೂರ್ವದಲ್ಲಿ ಅವು ಅವು ಮಾತ್ರವಾದದ್ದಲ್ವೋ, ಅದಕ್ಕೆ ತನ್ನ ಮಾತ್ರ ಅಂತ ಕರೀತಾರೆ. ಸತ್ ಮಾತ್ರ ಈ ತನ್ ಮಾತ್ರ ಐದು ಬೀಜಗಳು, ಐದು ಬೀಜಗಳು ಅನೇಕ ಅನೇಕ ಪ್ರಕಾರವಾದ ಪರ್ಮಿಟೇಬಲ್ ಕಾಂಬಿನೇಷನ್ ಒಳಗಾಗಿ ಒಂದು ದೊಡ್ಡ ಪ್ರಕ್ರಿಯೆಯೇ ತೆರೆದುಬಿಡ್ತದೆ. ಆ ಪ್ರಕ್ರಿಯೆ ತೆರೆಗಿದಾಗ ಆ ಸೂಕ್ಷ್ಮವಾದಂತಹ ಆ ಪಂಚಮಹಾಭೂತಗಳು ಅವು ಏನಾಗ್ತವೆ, ಅವು ಪಂಚೀಕೃತ ಪಂಚಮಹಾಭೂತಗಳಾಗಿರ್ತವೆ. ಮೊದಲು ಅಪಂಚೀಕೃತ ಇರ್ತವೆ, ಆಮೇಲೆ ಪಂಚೀಕೃತ. ಪಂಚೀಕೃತ ಆದ ನಂತರ ಲಭ್ಯವಾದ ಶರೀರ ಸ್ಥೂಲ ಶರೀರ, ಪಂಚೀಕೃತ ಆಗುವ ಪೂರ್ವದಲ್ಲಿ ಏನವ ಲಭ್ಯವಾದ ಶರೀರ ಯಾವುದದು, ಸೂಕ್ಷ್ಮ ಶರೀರ. ಪರ್ಫೆಕ್ಟ್, ಸೂಕ್ಷ್ಮ ಶರೀರ ಆಯ್ತಾ. ಇದು ಸೂಕ್ಷ್ಮಾಂಗಂ. ಇದೇನ್ ಸ್ವಾಮಿ, ಆ ಸ್ಥೂಲ ಶರೀರ ಅಂತ ಏನಾಗ್ತದೋ ಅದು ವೇದಿಕೆ ಪ್ಲಾಟ್ಫಾರ್ಮ್ ಆಗ್ಬಿಡುತ್ತೆ. ಮತ್ತೆ ಈ ಸೂಕ್ಷ್ಮ ಶರೀರ ಏನಾಗ್ತದೋ ಇದು ಏನ್ ಮಾಡ್ತದೆ, ಭೋಗ ಸಾಧನಂ. ಅದೇನು ಭೋಗ ಆಯತನಂ, ಇದೇನು ಭೋಗ ಸಾಧನಂ. ಸಾಧನ ಮತ್ತು ಆಯತನ ವ್ಯತ್ಯಾಸ ಏನು? ಸಾಧನ ಅಂದ್ರೆ ಉಪಕರಣಗಳು. ನಾನ್ ವೆಜ್ ಸ್ಟಾಂಗ್ ಒಂದೊಂದು ಹುಳ ಬಾಯ ಹೋಗ್ತದೆ, ಬರ್ತವಿಲ್ಲ. ನಾ ಏನ್ ಮಾಡ್ಲಿ, ಬೆಳಗಿಂದ ನೋಡಿದ್ದೆ ತೆಗಿತೀನಿ. ನಾನ್ ಹೇಳ್ಬೋ ಎಲ್ಲಿಂದ ಬರ್ತಾವೋ ಯಾಕೆ ಬರ್ತಾವೋ, ನಾನು ಆಫ್ ಮಾಡಿದ್ರೆ ಬರುದಿಲ್ಲ ಹೌದಾ? ಅಟ್ಲೀಸ್ಟ್ ಒಂದು ಆಫ್ ಮಾಡಿದ್ರಿ ನಾನು. ಜಯ ಜಯ ಪರಮಾತ್ಮ ಶ್ರೀ ಮಹಾದೇವ ಅಂತ ಪ್ರಾರ್ಥನೆ ಮಾಡಿ ಕೈ ಮುಗಿದು ಕರಚರಣ ಕೃತಂವ ಕಾಯಿಜಂ ಕರ್ಮಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾ ಅಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ. ಭಗವಂತ ಜಯ ಜಯ ಕರುಣಾಧ್ಯ ಶ್ರೀ ಮಹಾದೇವ ಏನ್ ಮಾಡ್ತ, ನಾನು ಹುಡುಕೊಂಡು ಹೋದು ಒಂದೊಂದು ಕಂದು ಬ್ಯಾ ಪ್ರಯತ್ನ ಮಾಡಿ ಸ್ವಾಹ ಮಾಡಿದ್ರು ಪಾಪ ಅವ್ರು ತಾವ ಬಂದು ದಬ ತಗೊಂಡು ಸ್ವಾಹ ಅಂತ ನಾನೇನು ಮಾಡಿದೆ, ಎಷ್ಟು ತಪ್ಪಿಸೋಗಿ ಪ್ರಯತ್ನ ಮಾಡ್ತೇನೆ ನಾನು. ಅದೇ ಪಂಚಪ್ರಾಣ ಮನೋಬುದ್ಧಿ ದಶ ಇಂದ್ರಿಯ ಸಮನ್ವಿತ ಅಪಂಚೀಕೃತ ಭೂತೋತ್ತಮ ಸೂಕ್ಷ್ಮಾಂಗಂ ಭೋಗ ಸಾಧನಂ ಇನ್ಸ್ಟ್ರೂಮೆಂಟ್. ನಾನೇನು ಹೇಳಿದ್ರು ಈ ಶರೀರ ಕೆಲಸ ಮಾಡುದಿಲ್ಲ ಅಂತ ಹೇಳಿ, ಹಾಗಾದ್ರೆ ಈ ಶರೀರ ಕೆಲಸ ಮಾಡುದಿಲ್ಲ ಅಂತಂದ್ರೆ ಈ ಶರೀರದ ಒಳಗೆ ಕೆಲಸ ಮಾಡೋರು ಯಾರು ಅಂತ ಮುಂದಿನ ಪ್ರಶ್ನೆ. ಈ ಶರೀರದ ಒಳಗೆ ಕೆಲಸ ಮಾಡೋರು ಯಾರು, ಸೂಕ್ಷ್ಮ ಸ್ಥೂಲ ಶರೀರದ ಒಳಗೆ ಇದ್ದುಕೊಂಡು ಆ ಸೂಕ್ಷ್ಮ ಸ್ಥೂಲ ಶರೀರದ ಮೂಲಕವಾಗಿ ಕೆಲಸ ಮಾಡ್ತಾ ಇರೋದು ಕೈ ಅಲ್ಲ, ಕೈ ಒಳಗೆ ಒಂದು ಸೂಕ್ಷ್ಮ ಶರೀರ ಅದು ಕೆಲಸ ಮಾಡ್ತದೆ, ಕಾಲಲ್ಲ ಅದು ಸೂಕ್ಷ್ಮ ಶರೀರ ಅದು ಕಾಲು ಕೆಲಸ ಮಾಡ್ತದೆ. ಹೀಗೆ ಕಣ್ಣಲ್ಲ ನೋಡುವ ಕಣ್ಣು, ಕಣ್ಣು ನೋಡ್ತಾ ಇಲ್ಲ, ಅದು ನೋಡುವ ಕಣ್ಣುಗಳ ಹಿಂದೆ ನೋಡುವವರಿಂದಾಗಿ ಕಣ್ಣುಗಳು ನೋಡ್ತಾ ಇದೆ. ಕೇಳುವ ಕಿವಿಗಳು ಅವು ಕೇಳಿಸ್ಕೊಳ್ತಾ ಇಲ್ಲ, ಕೇಳುವ ಕಿವಿಗಳ ಹಿಂದೆ ಕೇಳಿಸಿಕೊಳ್ಳುವ ಕಿವಿಯು ಕೇಳಿಸಿಕೊಳ್ತದೆ. ಇಷ್ಟೆಲ್ಲ ಇದೆ ಅದರ ಹಿಂದೆ. ಕೇನೇಷಿತ ಪದ್ಧತಿ ಪ್ರೇಷಿತ ಮನಃ ಕೇನ ಪ್ರಾಣ ಪ್ರಥಮ ಪ್ರೇತಿಯುಕ್ತ ಕೇನೋಪನಿಷತ್. ಯಾರು ಒಳಗೆ ಕೂತ್ಕೊಂಡಿದ್ದೆಲ್ಲ ಮಾಡ್ತದೆ. ಪ್ರಾಣ ಪ್ರೇತಯುಕ್ತ, ಪ್ರಥಮಂ ಪ್ರಾಣ ಪ್ರೇತಯುಕ್ತ. ಆ ಪ್ರಾಣದ ಮೊತ್ತ ಮೊದಲನೆಯ ಆ ಚಿಗುರು, ಮೊತ್ತ ಮೊದಲನೆಯ ಪ್ರಾಣ ಎಲ್ಲಿ ಚಿಗುರ್ತದೆ ಅದೇ ಈಶ್ವರನ ಸ್ಥಾನ. ಏನೋ ಪುರುಷ. ಹಾಗೆಯೇ ಈ ಸೂಕ್ಷ್ಮ ಶರೀರ ಸ್ಥೂಲ ಶರೀರದ ಒಳಗಡೆ ಇದ್ದುಕೊಂಡು ಅದು ಸಾಧನ, ಕರ್ಮಕ್ಕೆ ಸಾಧನ. ಕರ್ಮಕ್ಕೆ ಸಾಧನ ಸ್ಥೂಲ ಶರೀರ ಅಲ್ಲ, ಕರ್ಮಕ್ಕೆ ಸಾಧನ. ಮತ್ತೆ ಈ ಸ್ಥೂಲ ಶರೀರ ಯಾಕೆ ಬೇಕು? ಸಾರಿ, ಆ ಸ್ಥೂಲ ಶರೀರ ಎಲ್ಲದನ್ನು ಅಲ್ಲೇ ಈ ಸೂಕ್ಷ್ಮ ಶರೀರ ಕೆಲಸ ಮಾಡುತ್ತೆ. ಮಾಡೋದೇ ಇಲ್ಲ. ಅದಕ್ಕೆ ಕಾಯ್ಕೋತ ಕೂತಿರ್ತದೆ. ಪಂಚಮಹಾಭೂತಗಳು ಇವು ಯಾವಾಗ ಮೀಟಿಂಗ್ ಮಾಡ್ತಾವೋ, ಯಾವಾಗ ನಿಮ್ಮ ಶರೀರ ಕೊಡ್ತಾವೋ, ನಾನು ಯಾವಾಗ ಇಷ್ಟೆಲ್ಲ ಕೆಲಸ ಮಾಡಬೇಕಾಗಿದೆ, ಇಷ್ಟೆಲ್ಲ ಪ್ರವರ್ತನ ಆಗಬೇಕಾಗಿದೆ, ನಾನು ಯಾವಾಗ ತಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ನೋಡಿ ಇನ್ನೂ ಶರೀರ ಕೊಡ್ತಾನೆ ಇಲ್ಲ ಅಂತದ್ದು ಚಿಂತಿತವಾಗಿ ಕಾತುರತೆಯಿಂದ ಕಾಯ್ತಾ ಕೂತಿರ್ತದೆ. ಜ್ಞಾನದಲ್ಲಿ ಕೂಡಿ ಬರ್ಬೇಕಲ್ಲ, ಯೋಗ ಕೂಡಿ ಬರ್ಬೇಕಲ್ಲ. ಆ ಯೋಗ ಅದು ಅದು ಕೂಡಿ ಬಂದ ಹಾಗೆ ಅಲ್ಲಿ ರೆಸಲ್ಯೂಷನ್ ಆಗಿ ಆ ಪಂಚಮಹಾಭೂತಗಳು ಎಲ್ಲ ಸೇರಿಕೊಂಡು ಓಕೆ ನೋ ಪ್ರಾಬ್ಲಮ್ ದಿಸ್ ಬಾಡಿ ಯು ವಿಲ್ ಗೆಟ್ ಇಟ್ ಅಂತೇಳಿ ಆ ಬಾಡಿ ಕೊಡ್ತಾವೆ. ಆವಾಗ ಈ ಸೂಕ್ಷ್ಮ ಶರೀರ ಏನ್ ಮಾಡ್ತದೆ? ಆ ಬಾಡಿಯನ್ನು ಪಡೀತದೆ. ಬಾಡಿಯನ್ನು ಪಡೆದು ಗರ್ಭದೊಳಗೆ ಬೆಳೀತದೆ. ಆ ನಂತರ ಅದು ಸ್ಥೂಲ ಶರೀರದಿಂದ ಜನ್ಮಿಸ್ತದೆ. ಜನ್ಮಿಸಿದ ನಂತರ ಅದೇ ಸ್ಥೂಲ ಶರೀರದ ಕರ್ಮಕ್ಕೆ ತಕ್ಕಂತೆ ಪ್ರಾರಬ್ಧಕ್ಕೆ ತಕ್ಕಂತೆ ಏನ್ ಮಾಡ್ತದೆ? ಪೂರ ಆಯುಷ್ಯ ಬೆಳೆದು ನಿಂದ ಯಾರ್ಯಾರು ಕರ್ಮ ತಗೊಳ್ಬೇಕು. ಇದು ಯಾರ ಪರಿಚಯ ಆಯ್ತು? ಈಗ ಸೂಕ್ಷ್ಮ ಶರೀರ. ಇದನ್ನು ಹೊರತುಪಡಿಸಿ ಇನ್ನೊಂದು ಶರೀರ ಇದೆ. ಇದನ್ನು ಹೊರತುಪಡಿಸಿ ಇನ್ನೊಂದು ಶರೀರ ಇದೆ, ಅದು ಕಾರಣ ಶರೀರ, ಕಾಸಲ್ ಬಾಡಿ. ಸೆಟ್ ಟು ಬಿ ಕಾಸಲ್ ಬಾಡಿ. ಸ್ಪೆಲ್ಲಿಂಗ್ ಬಹಳ ಕ್ಲಿಯರ್ ಆಗಿ ಬರ್ಕೊಡಿ. ಇದೊಳ್ಳೆ ಕ್ಯಾಜುವಲ್ ಬಾಡಿ ಆಗ್ತದೆ, ಕ್ಯಾಜುವಲ್ ಬಾಡಿ ಅಲ್ಲ. ಅದೇನದು? ಕಾಸಲ್, CAUSAL, ಕಾಸಲ್ ಬಾಡಿ. ಕಾರಣ ಶರೀರ.